ಕೇಳಿ, ಹೆಸರು ಹೇಳಿ ಅಲ್ಲಿಂದ. ನಮಸ್ಕಾರ, ಬಾಳಕೋಟ್ ಜಿಲ್ಲೆ ಮುಳ್ಳೂರು ತಾಲೂಕು ರಮ್ಯ ಬ್ರಗಳಿ. ನಮಸ್ಕಾರ, ಹೆಸರು? ನಮಸ್ಕಾರ, ಮಹಾದೇವಪ್ಪ. ಕೇಳಿ ಮಹಾದೇವ್ ಅವ್ರೆ. ನಮಸ್ಕಾರ, ತಾವು ಕೊಡೋ ಸೂಚನೆ ಬಹಳ ಒಳ್ಳೇದಾಗಿತ್ತು. ರೈತರಿಗೆ ಬಹಳ ಸಸಿ ಇಲಾಖೆ ಕೊಡ್ತಾ ಇದ್ರು ನಿಮ್ಮ ಮಾಹಿತಿ ಎಲ್ಲ. ಆಯ್ತು, ನೀವು ಪ್ರಶ್ನೆ ಕೇಳಿ. ಪ್ರಶ್ನೆ ಏನಿಲ್ಲ, ನಿಮ್ಗೆ ಕೊಡುವಂತ ಒಳ್ಳೆಯ ವಿಚಾರ ನನಗೆ ಬಹಳ ಸಂತೋಷ ಆಯ್ತು, ಅದಕ್ಕೆ ಹಚ್ಚಿದ್ದೆ ನಾನು. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ತೆ ಸರ್. ನಮಸ್ಕಾರ, ಹೆಸರೇಳಿ, ಎಲ್ಲಿಂದ ಸರ್? ನಾವು ಮೈಸೂರಿಂದ ಮಾತಾಡೋದು ಸರ್, ಲಕ್ಷ್ಮೀಪುರ ಗ್ರಾಮ, ಮೈಸೂರು ಜಿಲ್ಲೆ, ಮೈಸೂರು ತಾಳ ಕಸ್ಬೋಬಳಿ. ಹೆಸರು? ವೆಂಕಟೇಶ್ ಅಂತ ಸರ್. ತಿಮ್ಮಪ್ಪ ಗೌಡರು ಮತ್ತೆ ಅಧಿಕಾರಿಗಳು, ನಮಸ್ಕಾರ. ಜಗದೀಶ್ ಅವ್ರು, ಕೇಳಿ ಪ್ರಶ್ನೆನ. ಸರ್, ನಮ್ದು ಒಂದು ಏನಂದ್ರೆ ಒಂದು ಸಮಸ್ಯೆ. ಈ ಗಂಗಾ ಕಲ್ಯಾಣ ಯೋಜನೆ ಅಡಿ ನೀರಾವರಿ ಇದ್ ಮಾಡ್ತೀರ ಸರ್, ನಾವು ಜನರಲ್ ಬರ್ತೀವಿ. ಎಸ್ ಸಿ ಎಸ್ ಟಿ ಅವರು ಸಾಮಾನ್ಯ ವರ್ಗದಲ್ಲಿ ನಾವು ಬಡವರು ಇದ್ದೀರಿ ಸರ್, 10 ಕ್ವಿಂಟೆ 20 ಕ್ವಿಂಟೆ ನಮ್ಗೆ ಹಾಕ್ತಾರ ಇದ್ರ ಪರಿಹಾರ ಇದಿಲ್ಲ. ಈಗ ನೀವು ಆ ಗಂಗಾ ಕಲ್ಯಾಣ ಅಥವಾ ಬೋರ್ವೆಲ್ ಸಂಬಂಧ ಮಾಹಿತಿ ನೀವು ಕೃಷಿ ಇಲಾಖೆ ಕೇಳ್ತಾ ಇದ್ರೆ ದಯವಿಟ್ಟು ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ನೀವು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಅಥವಾ ಬೇರೆ ಇಲಾಖೆಗಳು ಅಲ್ಲಿ ನೀವು ಕೇಳಿದಾಗ ಉತ್ತರ ಸಿಗುತ್ತದೆ. ಸರ್, ನಾವು ಜನರಲ್ ಅಲ್ಲಿ 10 ಕ್ವಿಂಟೆ 20 ಕ್ವಿಂಟೆ ಇರೋರು ಬಡ ರೈತರು ಇದ್ದೀವಿ ಸರ್. ಅಲ್ಲ, ಪ್ರಶ್ನೆ ಕರೆಕ್ಟ್ ಇದೆ ಸರ್. ಕರೆಕ್ಟ್ ಇದೆ. ಆದ್ರೆ ನಮ್ದು ಇವತ್ ಆ ವಿಷಯ ಇಲ್ಲ, ಇದು ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿಗೆ ಸಂಬಂಧಪಟ್ಟ ಪ್ರಶ್ನೆ ಯಾವ್ದಿದ್ರು ಕೇಳ್ಬಹುದು ತಾವು. ಮುಂದಿನ ಕಾರ್ಯಕ್ರಮ ಮಾಡ್ತೀರ ಸರ್ ತಿಮ್ಮಪ್ಪ ಕೊಡ್ರೆ? ಮಾಡ್ತೇವೆ, ಮುಂದೆ ನೋಡೋಣ. ಓಕೆ ಸರ್, ಅವಾಗಲೇ ಫೋನ್ ಮಾಡ್ತೀನಿ. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಈಗ ಕೃಷಿ ಯಾಂತ್ರೀಕರಣ ಮತ್ತು ಈ ಒಂದು ಸೂಕ್ಷ್ಮ ನೀರಾವರಿ ಘಟಕದ ಬಗ್ಗೆ ನಾವು ಮಾಹಿತಿಯನ್ನು ಕೇಳ್ತಾ ಇದ್ದೇವೆ ಸರ್. ಈಗ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮದ ಪ್ರಾಮುಖ್ಯತೆ ಏನು ಸರ್ ಅದು? ಈಗ ಸೂಕ್ಷ್ಮ ನೀರಾವರಿ ಇತ್ತೀಚಿನ ದಿನಗಳಲ್ಲಿ ನಮಗೆ ನೀರಿನ ಅಭಾವ ಬಹಳಷ್ಟಿದೆ. ಹೆಸರೇಳಿ ಸರ್, ಎಲ್ಲಿಂದ? ಹಲೋ, ನಮಸ್ತೆ. ನಮಸ್ಕಾರ, ಹೆಸರೇಳಿ, ಎಲ್ಲಿಂದ? ಸರ್, ನಾನು ಹೊನ್ನೂರಲ್ಲಿ ಅಂತ, ಹನುಮಂತಾಪುರ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ. ಕೇಳಿ ಪ್ರಶ್ನೆ. ಸರ್, ಇವು ಔಷಧಿ ಹೊಡೆಯುವ ಕ್ಯಾನ್ಗಳು ಮೊದಲು ಬರ್ತಿದ್ವು, ಇತ್ತೀಚೆಗೆ ಬರ್ತಾ ಇಲ್ಲಲ್ಲ ಸರ್. ತಾವು ಸ್ಪ್ರೇಯರ್ಸ್ ಹೇಳ್ತಾ ಇದ್ರಿ ತಾನೇ? ಅದು ಮೊದಲು ಏನಾಗ್ತಿತ್ತು, ಈ ನ್ಯಾಪ್ಸಕ್ ಸ್ಪ್ರೇಯರ್ಸ್ ಅಂತ ಇರ್ತಿದ್ದು, ಈಗ ಅದು ಬಿಟ್ಟು ನಾವು ಸಿಂಪರಣೆ ಅಂದ್ರೆ ಈ ಕೀಟನಾಶಕ ಸಿಂಪರಣೆ ಘಟಕಗಳನ್ನು ಏನು ಸಬ್ಸಿಡಿದಲ್ಲಿ ಕೊಡ್ತಾ ಇದೀವಿ, ಅದಕ್ಕಿಂತ ಚೆನ್ನಾಗಿರೋದು ಈಗ ಹೊಂಡಾ ಸ್ಪ್ರೇಯರ್ಸ್, ಬೇರೆ ಬೇರೆ ಸ್ಪ್ರೇಯರ್ಸ್ ಇದಾವೆ. ತಾವು ಅಂದ್ರೆ ಅದೇ ಚಾರ್ಜರ್ ಇವು ಬರೋ ಸರ್, ಬ್ಯಾಟರಿ ಸ್ಪ್ರೇಯರ್ಸ್ ಕೊಡ್ತಾ ಇಲ್ಲ ನಾವು. ಇಲ್ಲ, ನೀವು ಹೇಳದಂಗೆ ಬ್ಯಾಟರಿ ಸ್ಪ್ರೇಯರ್ಸ್ ಇಲಾಖೆ ನಾವು ಕೊಡ್ತಾ ಇಲ್ಲ, ಅದು ರದ್ದು ಮಾಡಿದೀವಿ, ಬ್ಯಾಟರಿ ಸ್ಪ್ರೇಯರ್ಸ್ ಕೊಡ್ತಾ ಇಲ್ಲ. ಅದು ಬಿಟ್ಟು ಬೇರೆ ತರಹದ ಒಂದು ಕೀಟನಾಶಕ ಸಿಂಪರಣಾ ಒಂದು ಘಟಕಗಳನ್ನು ನಾವು ಕೊಡ್ತಾ ಇದೀವಿ ಸಹಾಯಧನದಲ್ಲಿ ಇಲಾಖೆಯಲ್ಲಿ. ತಾವು ಅಲ್ಲಿ ಹೋಗಿ ವಿಚಾರಣೆ ಮಾಡಬಹುದು, ಬೇರೆ ಬೇರೆ ತರದ ಇದಾವೆ, ಅಡ್ವಾನ್ಸ್ಡ್ ಅಂದ್ರೆ ಸುಧಾರಿತ ಸಿಂಪರಣಾ ಮಷಿನ್ಸ್ ಗಳನ್ನು ನಾವು ಕೊಡ್ತಾ ಇದೀವಿ. ಸರ್, ಇದು ಆಕಳ ಇದಾವೆ ಸರ್ ನಮ್ಮ ಒಂದು ಎರಡು, ಹಾಲು ಕರೆಯಕ್ಕೆ ನಾನು ಮಿಷಿನ್ ಇದರಲ್ಲಿ ಬರುತ್ತೇನೆ ಸರ್ ನಿಮ್ಮಲ್ಲಿ? ಇಲ್ಲ, ಅದು ಇಲ್ಲ, ಅದು ಇಲ್ಲ, ಅದು ತಾವು ಪಶು ಸಂಗೋಪನೆ ಇಲಾಖೆಗೆ ಕೇಳಿದಾಗ ಸಹಾಯಧನ ಅಲ್ಲಿ ಸಿಗಬಹುದು, ತಾವು ಅಲ್ಲಿ ವಿಚಾರಿಸಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ, ಕೇಳುಗರೆ, ಇಲ್ಲಿವರೆಗೆ ಹಲೋ ಕೃಷಿರಂಗ ಕೃಷಿ ಇಲಾಖೆ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸಿದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಕೇಳಿದ್ರಿ. ಅನೇಕ ಕೇಳುಗರು ಕರೆ ಮಾಡಿ ಪ್ರಶ್ನೆಗೆ ಉತ್ತರವನ್ನು ಪಡ್ಕೊಂಡ್ರು. ಹಲೋ ಕೃಷಿರಂಗ ಇವತ್ತಿನ ಕೃಷಿ ಕಾರ್ಯಕ್ರಮದಲ್ಲಿ ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ, ಇದು ನಮ್ಮ ಕಾರ್ಯಕ್ರಮದ ವಿಷಯವಾಗಿತ್ತು. ಕೃಷಿ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಶ್ರೀ ಶಿವಕುಮಾರ್ ಅವರು ಆಗಮಿಸಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ. ಅವರಿಗೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಕೇಳುಗರಿಗೂ ಇನ್ನೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಶುಕ್ರವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ. ಇದುವರೆಗೆ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕೆಳಗಿನ ಪ್ರಶ್ನೆಗಳಿಗೆ ಕೃಷಿ ಯಾಂತ್ರೀಕರಣ ಹಾಗೂ ಸೂಕ್ಷ್ಮ ನೀರಾವರಿ ಈ ವಿಷಯ ಕುರಿತಂತೆ ಉತ್ತರಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಶಿವಕುಮಾರ್ ಅವರು.

ಕೈಯ ಕಂಕಣ ತವಳೆ ಮೈಯ ಭೂಷಣ ತವಳೆ ಒಯ್ಯಾರಿ ಸಣ್ಣ ದರಿಯೋಳೆ ಕೈಯ ಕಂಕಣ ತವಳೆ ಮೈಯ ಭೂಷಣ ತವಳೆ ಒಯ್ಯಾರಿ ಸಣ್ಣ ದರಿಯೋಳೆ ಒಯ್ಯಾರಿ ಸಣ್ಣ ದನಿಯೋಳೆ ಮಾರುವ ಉಯ್ಯಲೆ ಬಿಟ್ಟು ದಯ ಮಾಡೆ ಉಯ್ಯಲೆ ಬಿಟ್ಟು ದಯ ಮಾಡೆ ಹರಸಿಂಹರೋಗೆ ಗೆರ್ಸಿಲಿ ಹೂ ಬಂದು ವರ್ಷಕ್ಕೆ ನೂರು ಮರಿ ಬಂದು ವರ್ಷಕ್ಕೆ ನೂರು ಮರಿ ಬಂದು ಎರಡತ್ತು ಬೆಳ್ಳಿ ಬರು ಕೋಲ ಬಂಗಾರದ ಕೋಲ ಬಲಗೈಲಿ ಬೆಳ್ಳನ ಎರಡತ್ತು ಬೆಳ್ಳಿ ಬರು ಕೋಲ ಬಂಗಾರದ ಕೋಲ ಬಲಗೈಲಿ ಬಂಗಾರದ ಕೋಲ ಬಲಗೈಲಿ ಹಿಡುಕೊಂಡು ಹಸ ಮಾಡು ತಾನೇ ಒಳಿಸಾಲ ಹಸ ಮಾಡು ತಾನೇ ಒಳಿಸಾಲ ಹರಸಿಂಹರೋಗೆ ಗೆರ್ಸಿಲಿ ಹೂ ಬಂದು ವರ್ಷಕ್ಕೆ ನೂರು ಮರಿ ಬಂದು ವರ್ಷಕ್ಕೆ ನೂರು ಮರಿ ಬಂದು ವರ್ಷಕ್ಕೆ ನೂರು ಮರಿ ಬಂದು ಮಾರುವ ಅರಸಿನಿಂದ ಹಬ್ಬವ ವರ್ಷಕ್ಕೆ ನೂರು ಮರಿ ಬಂದು ಮಾರುವ ಅರಸಿನಿಂದ ಹಬ್ಬವ ವರ್ಷಕ್ಕೆ ನೂರು ಮರಿ ಬಂದು ಮಾರುವ ಅರಸಿನಿಂದ ಹಬ್ಬವ ಅರಸಿ ನಿನ್ನ ಹಬ್ಬವ ಅರಸಿ ಮರುಗೆ ಕಿರ್ಸಿಲಿ ಹೂ ಬಂದು ವರ್ಷಕ್ಕೆ ನೂರು ಮರಿ ಬಂದು ವರ್ಷಕ್ಕೆ ನೂರು ಮರಿ ಬಂದು ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಅದ್ವೈತ್ ಹ್ಯುಂಡೈ ಕರ್ನಾಟಕದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಹಾಸನದ ಬಿಎಂ ರಸ್ತೆಯ ತಣ್ಣೀರು ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9622004782. ಹೂವಿನವರು, ಕ್ಯಾಟರಿಂಗ್ ನವರು, ಬ್ಯಾಂಡ್ ನವರು, ತಗೊಳ್ಳೋಣ. ಎಲ್ಲಾ ಹೋಗುತ್ತೆಪ್ಪ, ಸ್ವಲ್ಪ ಆಚೆಚಾದ್ರೂ ಹಣ ಹೋಗುತ್ತೆ. ಅರೆ, ಬ್ಯಾಂಕ್ ಸಂಭಳಿಸುತ್ತೆ. ಹೇಗೆ? ನಾನು ಪಾಸಿಟಿವ್ ಪೇ ಸಿಸ್ಟಮ್ ನಲ್ಲಿ ರಿಜಿಸ್ಟರ್ ಆಗಿದ್ದೀನಿ. ಬ್ಯಾಂಕ್ ಗೆ ಚೆಕ್ಸ್ ಮತ್ತು ಬೆನಿಫಿಷಿಯರೀಸ್ ನ ಮಾಹಿತಿ ಕೊಟ್ಟಿದ್ದೀನಿ. ಬ್ಯಾಂಕ್ ಚೆಕ್ ಮಾಡುತ್ತೆ, ಪರಿಶೀಲಿಸುತ್ತೆ. ಡೀಟೇಲ್ಸ್ ಮ್ಯಾಚ್ ಆಗದಿದ್ರೆ ಕ್ಲಿಯರೆನ್ಸ್ ಆಗೋಲ್ಲ. ಹೌದಾ? ನನ್ಗೆ ಕೊಡಿ. ಫೋಟೋದವರು, ಲೈಟ್ನವರು, ಮಂಟಪದವರು, ಆರ್ಬಿಐ ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದಾರೆ. ಹೆಜ್ಜೆ ಮಾತಾಡುತ್ತಾವೋ, ಕೊಲೆಗೆ ಮಾತಾಡುತ್ತಾವೋ. ಜಜ್ಜೆ ಮಾತಾಡುತ್ತಾವೋ, ದೊಡ್ಡಮ್ಮನ್ನ ಸೀರೆಯ ಒಗೆವಾರೆ ನೀರಿಲ್ಲವೆಂದ ಮಡಿವಾಳ, ತಾಯಿ ದೊಡ್ಡಮ್ಮನ್ನ ಸೀರೆಯ ಒಗೆವಾರೆ